ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 2000006, ಎಸ್ಟಿಡಿ ಸಂಖ್ಯೆ 08272. ಕೇಳಿ ಕೃಷಿ ಸಿರಿ. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ಇವತ್ತಿನ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಸಾರ್ವಜನಿಕರು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಯುವಕರು ಯುವತಿಯರು ಅನುಭವಿ ರೈತರು ಮಾತಾಡಿ ಸಂಪರ್ಕ ಮಾಡಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. 08272200006. ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ನೀವು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಬಹುದು, ಇತರರಿಗೂ ಈ ವಿಚಾರವನ್ನು ತಿಳಿಸಬಹುದು. ರೈತ ಬಾಂಧವರೇ, ಪ್ರತಿದಿನ ಕಿಸಾನ್ ವಾಣಿಯಲ್ಲಿ ಕೊಡಗಿನ ಕೃಷಿ, ಇಲ್ಲಿನ ಕೃಷಿಕರು ಹಾಗೆ ವಿಶೇಷವಾಗಿ ಈ ಭಾಗದ ರೈತರಿಗೆ ಏನೇನು ವಿಷಯಗಳು ಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳು ಮೂಡಿಬರ್ತದವೆ. ತಜ್ಞರು, ಅನುಭವಿಗಳು, ಅಧಿಕಾರಿಗಳು, ಹೀಗೆ ಭಿನ್ನ ಭಿನ್ನವಾದ ಸಮಾಜದ ಜನರನ್ನು ಸಂಪರ್ಕಿಸಿ ನಿಮಗೆ ವಿಚಾರಗಳನ್ನು ಉಣಬಡಿಸ್ತದೀವಿ. ಪ್ರತಿಯೊಂದು ಕಸುಬಿನಲ್ಲಿ ನಾವು ಸಮಸ್ಯೆಗಳನ್ನೇ ಇಟ್ಕೊಂಡು ತೊಂದರೆ ಮಾಡಿಕೊಳ್ಳೋದಕ್ಕಿಂತ ಸಮಸ್ಯೆಗಳನ್ನು ಸ್ವೀಕರಿಸಿ ಅವುಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಿಕೊಂಡು ಚೆನ್ನಾಗಿ ಬೆಳವಣಿಗೆ ಆಗಬೇಕು. ಪ್ರತಿ ಕಸುಬಿನಲ್ಲೂ ತೊಂದರೆಗಳು ಇದ್ದೇ ಇದ್ದಾವೆ, ಆದರೆ ಸಮಸ್ಯೆಗಳನ್ನೇ ದೊಡ್ಡದಾಗಿ ಮಾಡಿಕೊಳ್ಳಿಕ್ಕೆ ಹೋಗಬಾರದು. ಕರೆ ಬರ್ತದವೆ ಶತ್ರುಗಳೇ, ಮಾತಾಡಿ 08272200006. ಶತ್ರುಗಳೇ, ನಿನ್ನೆ ಅಮ್ಮತ್ತಿಯ ಕೊಡವ ಸಮಾಜದ ಸಭಾಂಗಣದಲ್ಲಿ ಕೃಷಿ ಪದವೀಧರರ ಸಂಘ ಸುಸ್ಥಿರ ಮಣ್ಣಿನ ಆರೋಗ್ಯ ಕುರಿತ ಕಾರ್ಯಾಗಾರವನ್ನು ಏರ್ಪಡಿಸಿತ್ತು. ಆ ಕುರಿತಂತೆ ಕೆಲವು ಸಂಗತಿಗಳನ್ನು ಇವತ್ತು ಮತ್ತು ನಾಳಿನ ಕೃಷಿ ಮಾಹಿತಿ ಕಾರ್ಯಕ್ರಮದಲ್ಲಿ ಬಿತ್ತರಿಸ್ತೀವಿ. ಯಾರದು ಕರೆ ನೋಡೋಣ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ. ನಮಸ್ಕಾರ, ನಿಮ್ಮ ರೇಡಿಯೋ ಸದ್ದು ಸ್ವಲ್ಪ ಕಡಿಮೆ ಮಾಡಿ. ತಮ್ಮ ಹೆಸರೇನಂದ್ರಿ? ನಮ್ಮ ಹೆಸರು ವೀರಪ್ಪ ಅಂತ ಸರ್. ವೀರಪ್ಪನವರು? ಹೌದೌದು. ಎಲ್ಲಿಂದ? ನಾವು ಶಾಂತಲಿ ಹೋಗ್ಲಿ. ಹರಗ ಗ್ರಾಮ. ಹರಗ. ವೀರಪ್ಪನವರು, ಎಷ್ಟು ಜಮೀನ್ ಇದೆ, ತೋಟ ಇದೆ? ಜಮೀನು ನಮ್ದೊಂದು 7-8 ಎಕರೆ ಇದೆ ಸರ್. ಓಹೋ. ಅರೇಬಿಕ ಕಾಫಿ ರೋಬಸ್ಟ ಎರಡು ಇದೆಯಾ? ಅರಬಿ ಸ್ವಲ್ಪ ರೋಬಸ್ಟ್ ಇದೆ ಗದ್ದೆಯಲ್ಲಿ, ಮತ್ತೆ ಚಂದ್ರಗಿರಿ ಸ್ವಲ್ಪ ಇದೆ. ಚಂದ್ರಗಿರಿ ಎಷ್ಟು ವರ್ಷ ಆಯ್ತು? ಚಂದ್ರಗಿರಿ ಸರ್ ಒಂದು 6-7 ವರ್ಷ ಸರ್. ಚೆನ್ನಾಗಿದ್ಯಾ ಬೆಳೆ? ಪರವಾಗಿಲ್ಲ, ಈ ಸರಿ ಚೆನ್ನಾಗಿತ್ತು ಸರ್ ಬೆಳೆ. ದನಕರುಗಳು ಇಟ್ಕೊಂಡಿದ್ರ? ದನಕರುಗಳಿದೆ ಸರ್, 2 ಹಸು ಇದೆ, 2 ಕರು ಇದೆ ಸರ್. ಓಹೋ. ಭತ್ತ ಬೆಳಿತೀರಾ? ಭತ್ತ ಅದು ಇಲ್ಲಿ ತನಕ ಬೆಳೆದಿವಿ ಸರ್, ಈ ಸರಿ ಸ್ವಲ್ಪ ಗದ್ದೆನ ತೋಟ ಮಾಡ್ಲಿಕ್ಕೆ ಮಾಡಿದ್ವಿ. ಓಹೋ. ಒಂದು ಊಟಕ್ಕೆ ಒಂದು ಅರ್ಧ ವರ್ಷಕ್ಕೆ ಅರ್ಧ ಆಗುವಷ್ಟು ಗದ್ದೆ ಇಟ್ಕೊಂಡಿದ್ವಿ. ಓಹೋ. ತೋಟ ಅಂದ್ರೆ ಕಾಫಿ ತೋಟ ಮಾಡ್ತಾ ಇದ್ರೆ, ಅಡಿಕೆ ತೋಟ ಮಾಡ್ತಾ ಇದ್ರ? ಅದೇ ಅಡಿಕೆ ಸ್ವಲ್ಪ ರೋಬಸ್ಟ. ಅದೇ ಚಂದ್ರಗಿರಿ ಎಲ್ಲ ಹಾಕೊಂಡಿದ್ವಿ. ಕಾಳು ಮೆಣಸು ಚೆನ್ನಾಗಿದ್ಯಾ ವೀರಪ್ಪನವ್ರೆ? ಕಾಳು ಮೆಣಸು ಹಾಕೊಂಡಿದ್ವಿ ಸರ್, ಈಗ ಕಾಳು ಮೆಣಸು ಅಷ್ಟೊಂದು ಇಲ್ಲಿ ಕಷ್ಟ ಸ್ವಲ್ಪ ಮಳೆ ಜಾಸ್ತಿ. ಓಕೆ. ನಿಮ್ಮ ಸಂಖ್ಯೆನ ಹೇಳಿ ವೀರಪ್ಪನವ್ರೆ. 9482 9482 1929 1929 56 56. ವಯಸ್ ಎಷ್ಟು ಅಂತ ಹೇಳಿದ್ರಿ ತಮ್ದು? ವಯಸ್ ಸರ್ ನಮ್ಗೆ 57 ಆಯ್ತು ಸರ್, 56-7. ಓಕೆ. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಿದ್ರಿ ವೀರಪ್ಪನವ್ರೆ? ರೇಡಿಯೋ ನಂಗೆ ತುಂಬಾ ಇಷ್ಟ. ನಾನು ಟಿವಿ ನೋಡದೆ ಕಡಿಮೆ 6:50 ಅಂದ ತಕ್ಷಣ ನಮ್ಮ ಈ ವಿಶ್ವಾಸ ಹೇಳಿದ್ರು ನಿಮ್ ಟೈಮ್ ಆಯ್ತಲ್ಲ ಅಂತ. ನಾವು ಬಂದು ರೇಡಿಯೋ ಹಾಕ್ಲೇಬೇಕು ಸರ್. ಹಾಗೆ ನಿಮ್ಮ ಈ ವಿಜಯ ಅಂಗಡಿ ಸರ್ದು ನಮ್ಗೆ ನೀವು ಹಾಸನ ಜಿಲ್ಲೆಯಲ್ಲಿ ಇದ್ದಾಗಲೂ ನಿಮ್ಮ ನಿಮ್ಮ ವಾಯಸ್ಸೇ ನಮ್ಗೊಂದು ಸಂತೋಷ. ನಿಮ್ಮ ಮಾತು ನಿಮ್ಮ ಒಂದು ಕೃಷಿ ಸಮಾಚಾರಗಳು ಕೇಳಿದ್ರೆ ನಮ್ಗೆ ಅದೇ ಒಂದು ತೃಪ್ತಿ ಸರ್. ಅಲ್ಲ ವಾಯ್ಸ್ ಅನ್ನೋದಕ್ಕಿಂತ ವಿಚಾರ ವಿಚಾರ ವಿಚಾರ ವಿಚಾರ. ಹೌದೌದು. ಧನ್ಯವಾದ ವೀರಪ್ಪನವರೇ. ನಿಮ್ಮ ಮನೆಯವರ ಹೆಸರು ಏನಂದ್ರಿ? ನಮ್ಮ ಮನೆಯವರ ಹೆಸರು ಸವಿತಾ ಅಂತ. ಸವಿತಾ ಅವರು ರೇಡಿಯೋ ಕೇಳ್ತಾರೆ ಅಲ್ವಾ? ಹೌದೌದೌದು. ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಾವು ತಾಯಿ ಇದಾರೆ, ಮಗಳೊಬ್ಳು ಮಗೊಬ್ಬ. ಓಹೋ. ತಾಯಿಗೆ ವಯಸ್ಸು ಎಷ್ಟಿರ್ಬೋದು? ತಾಯಿಗೆ ಒಂದು 78 ಸರ್. ಈಗಲೂ ಲವ್ಲೋಕಿಯಲ್ಲಿ ಇದಾರೆ? ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಹೆಸರು ಏನಂದ್ರೆ? ಕೆಲಸ ಮಾಡ್ತಾರೆ. ಅವ್ರ ಹೆಸರು? ಅವ್ರ ಹೆಸರು ಸೀತಮ್ಮ ಅಂತ. ಸೀತಮ್ಮ. ಹೌದೌದು. ಮಕ್ಕಳು ಮಗಳು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾಳೆ. ಮಗ ಈಗ ಟಾಟಾದಲ್ಲಿ ಕೆಲಸ ಮಾಡ್ತಾನೆ ಸರ್, ಇಂಜಿನಿಯರ್ ಆಗಿ. ಓಹೋ, ಸರಿನೇ. ಚೆನ್ನಾಗಿದ್ದೀರಿ ಅಲ್ವಾ? ಪರವಾಗಿಲ್ಲ ಸರ್, ಇರೋ ಮಟ್ಟಿಗೆ. ತುಂಬಾ ಕೆಲಸ ಮಾಡ್ಬೇಕು. ಹೌದು ಹೌದು. ಮತ್ತೆ ನಮ್ಮಲ್ಲಿ ಜಿಗಣೆ ಕಟ್ಟ ಅಂತ ಹೇಳಿ ಜಾಸ್ತಿ ಮಳೆಗಾಲದಲ್ಲಿ. ಆದ್ರೂ ಕಷ್ಟಪಟ್ಟು ಜೀವನ ಮಾಡಿದ್ರೆ ತೃಪ್ತಿ ಇದೆ ಅನ್ಸುತ್ತೆ ರೈತ ಜೀವನದಲ್ಲಿ. ಹೌದು ಹೌದು, ನಿಜ. ಒಳ್ಳೆ ಮಾತು, ಅದು ಒಳ್ಳೆ ಮಾತು. ಸಂತೋಷ ಆಯ್ತು ಸಂಪರ್ಕ ಮಾಡಿದಿರಿ ತಾವು. ಜೊತೆಗೆ ಇದ್ದೆ ಸರ್, ಸರಿ ನಿಮ್ಮ ಹತ್ರ ಮಾತಾಡಿದ್ದು ಮತ್ತೆ ಆಕಾಶದ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು. ಹೌದು. ತಮಗೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಇಲ್ಲ ಹೇಳ್ತೀರಿ ಹೇಳ್ತೀರಿ. ರೈತರಿಗೆ ಸಾಕಷ್ಟು ಜ್ಞಾನ ಇದೆ, ಮತ್ತೆ ಅಪಾರವಾದ ಅನುಭವದಿಂದ ಎಷ್ಟೋ ಜನ ಸಂತೋಷದಿಂದ ಇದ್ದಾರೆ, ಮತ್ತೆ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಜನ. ಥೈವಾನ್ ರೆಡ್ ಲೇಡಿ ಅನ್ನೋದು ಯಾವ ಬೆಳೆಯ ತಳಿ ಅನ್ಕೊಂಡು ಹೇಳ್ಬೋದಾ ನೋಡಿ? ಥೈವಾನ್ ರೆಡ್ ಲೇಡಿ. ಸೂಕ್ಷ್ಮವಾಗಿ ಉತ್ತರ ಹೇಳ್ತೀನಿ ನೋಡಿ. ರೆಡ್ ಲೇಡಿ ಅಂದ್ರೆ ಕೆಂಪು ಹೆಣ್ಣು ಅನ್ಕೊಂಡು, ಲೇಡಿ ಅಂದ್ರೆ ಮಹಿಳೆ, ಹೆಣ್ಣು. ಆ ಹಣ್ಣಿನ ಒಳಗಡೆ ಕೆಂಪಾಗಿರುತ್ತೆ, ಅದಕ್ಕೆ ರೆಡ್ ಲೇಡಿ ಅನ್ಕೊಂಡು. ಈಗ ಮಹಿಳೆಯರಿಗೆ ಒಂಥರ ಅಲಂಕಾರ ಚಂದ ಅಂದ್ರೆ ಇಷ್ಟವೇ ಅಲ್ವಾ? ಬೆಳ್ಳಗಿದ್ರೆ ಕೆಂಪ್ಗಿದ್ರೆ ಎಷ್ಟೋ ಜನ ಸಂತೋಷ ಪಡ್ತಾರೆ ಅಂತ ಅನ್ಕೊಂಡೆ. ಅಂತ ಮಕ್ಕಳನ್ನೇ ಹುಟ್ಟಬೇಕಂತ ಆಸೆ ಪಡ್ತಾರೆ. ಅಪ್ಪಿತಪ್ಪಿ ಏನಾದ್ರು ಸ್ವಲ್ಪ ಕಪ್ಪಿದ್ರೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಆದ್ರೂ ನಿಸರ್ಗ ಎಲ್ಲಾ ತರದ ಬಣ್ಣದ ಹುಡುಗರನ್ನ ಹುಡುಗಿಯರನ್ನ ಅಥವಾ ಮಕ್ಕಳನ್ನ ಹುಡ್ಸುತ್ತೆ ಅಲ್ವಾ? ನಿಜ ನಿಜ ನಿಜ. ಹೌದು ನೋಡಿ, ಕೆಂಪಿಗಿರೋ ಹಣ್ಣುಗಳನ್ನ ನೆನಪು ಮಾಡ್ಕೊಳ್ಳಿ. ಯಾವ್ಯಾವ ಹಣ್ಣುಗಳು ಕೆಂಪು? ದಾಳಿಂಬೆ. ದಾಳಿಂಬೆ ದಾಳಿಂಬೆ ಮತ್ತೆ ವಾಟರ್ ಮೆಲನ್ ಒಳಗಡೆ ಕೆಂಪು ಇರ್ತದೆ. ಆಮೇಲೆ ಇನ್ನು ಹತ್ತಿರ ಬರ್ತಾ ಇದ್ರೆ ಉತ್ತರ. ಒಂದು ಒಂದು ಹಣ್ಣಂತೂ ಎಲ್ಲಾ ತಳಿಗಳಲ್ಲೂ ಕೆಂಪಿಗಿರುತ್ತೆ, ಅದರಲ್ಲೂ ಈ ಒಂದು ತಳಿದು ಇನ್ನೂ ಹೆಚ್ಚು ಕೆಂಪಿರುತ್ತೆ. ಒಳ್ಳೆ ರುಚಿ, ಸುಧಾರಿತ ತಳಿ. ನೀವು ತಿಂದಿದ್ದೀರಿ, ಬೆಳೀತಾ ಇರ್ತೀರಿ. ನಿಮ್ಮ ಮನೆ ಸುತ್ತಮುತ್ತ ಒಂದು ಎರಡೋ ಗಿಡಗಳು ಇದ್ದೇ ಇರ್ತವೆ. ನೆನಪಾಗ್ತಾ ಇಲ್ಲ ಅಲ್ವಾ? ಇಲ್ಲ. ಹೌದು, ನೋಡೋಣ ನೋಡೋಣ. ಮುಂದಿನ ಕರೆ ಮಾಡ್ತಾರಲ್ಲ, ಉತ್ತರ ಸಿಗುತ್ತೆ, ಕೇಳ್ತಾ ಇರಿ. ಧನ್ಯವಾದ ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಪ್ರಶ್ನೆ ನಿಮ್ಮ ಮುಂದೆ ಇದೆ, ಸುಲಭದ ಉತ್ತರ ಸಿಗಬಹುದಂತ ಅನಿಸ್ತಾ ಇದೆ ನಮ್ಗೆ. ಥೈವಾನ್ ರೆಡ್ ಲೇಡಿ ಅನ್ನೋದು ಯಾವ ಬೆಳೆಯ ತಳಿ? ನಮಸ್ಕಾರ, ಯಾರು ತಾವು? ಹಲೋ. ತಮ್ಮ ಹೆಸರು? ಕುಮಾರೇಗೌಡ ಅಂತ, ಸಾಲಿಗ್ರಾಮದಿಂದ. ಕುಮಾರೇಗೌಡ್ರು. ಗೌಡ್ರೆ, ನಿಮ್ ಕಡೆಗೆ ಹೇಗಿದೆ ಮಳೆ? ಸರ್ ಆತರೇನು ಹೋಯ್ತು ಮಳೆ. ಹೌದಾ? ಸಿಕ್ಕಾಬಟ್ಟೆ ಮಳೆ. ಸಾಲಿಗ್ರಾಮ. ಸಾಲಿಗ್ರಾಮ ಯಾವ ತಾಲೂಕು ಹೇಳಿ? ಇದು ಮೈಸೂರು ಜಿಲ್ಲೆ ಕೆಆರ್ನಗರ ತಾಲೂಕು. ಕೆಆರ್ನಗರ ತಾಲೂಕು. ಈ ಕಡೆಗೆ ಮಡಿಕೇರಿ ಕಡೆ ಬಂದಿದ್ದೀರಾ ತಾವು? ಸರ್ ನಾನು ಮೊದ್ಲ ಮೇಷನ್ ಕೆಲಸ ಮಾಡ್ತಿದ್ದೆ. ಒಂದ್ ಬಾಗ್ಮಂಡ್ಲ ಆ ಕಡೆ ಎಲ್ಲ ಇರ್ತದೆ, ಚಾರ್ಮಣಿ ಅಂತಾರಲ್ಲ ಆ ಕಡೆ ಎಲ್ಲ ಬಂದಿದ್ದೀನಿ. ಬಾರ್ಬೆಣ್ಣಿ ಕೆಲಸ ಮಾಡ್ತಿದ್ದೆ. ಚಾರ್ಮುಡಿ ಘಾಟ್ ಆ ಕಡೆ ಬರುತ್ತೆ, ಸಕಲೇಶ್ಪುರ ಮೂಡಿಗೆರೆ ಆ ಕಡೆಗೆ. ಅದಲ್ಲ, ಚಾರ್ಮಣಿ ಅಂತಾರ ನೋಡಿ. ಓ, ಚಾರ್ಮಣಿನಾ? ಇಲ್ಲಿ ಬಾಗ್ಮಂಡ್ಲ ಮಡಿಕೇರಿ. ಚೇರಂಬಾಣೆ. ಚೇರಂಬಾಣೆ. ಚೇರಂಬಾಣೆ. ಓಕೆ. ಈಗ ಕೃಷಿಕರ ಕುಮಾರೇಗೌಡ್ರ ತಾವು? ಕೃಷಿಕರ ತಾವು? ಕೃಷಿಕರು ಕುಟುಂಬದಲ್ಲಿ ಹುಟ್ಟನು ಅಂದ್ರೆ ಪೇಷಂಟ್ ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದೆ ನಾನು. ಇನ್ನೂ ಬಿಟ್ಟಿಲ್ಲ. ಈಗ ಸ್ವಲ್ಪ ನನಗೆ ಏಟ್ ಆಗ್ಬಿಡ್ತು ಕಾಲು ಅಂದ್ಬಿಟ್ಟು ಈಗ ಹೋಯ್ತಾ ಇದೆ. ಇಲ್ಲ ಮಾಡಿ ಮಾಡಿ, ಏನ್ ಸಾಧ್ಯ ಆಗುತ್ತದನ್ನೆಲ್ಲ ನಿಮ್ಮ ಇತಿಮಿತಿಯಲ್ಲಿನು ಮಾಡಿ ಖುಷಿಯಾಗಿರ್ರಿ. ಕೃಷಿ ಕೃಷಿ ಕುಟುಂಬದಲ್ಲೇ ಬಂದನಲ್ವಾ, ಕೃಷಿ ಕೇಳ್ತಾ ಇರ್ತೀನಲ್ಲ ಡೈಲಿ ನಿಮ್ದ. ನಿಜ ನಿಜ ನಿಜ, ಕಾರ್ಯಕ್ರಮಗಳೆಲ್ಲಾನು. ಹೌದು ಹೌದು, ಒಳ್ಳೇದ. ನಿಮ್ಮ ನಿಮ್ಮ ಸಂಖ್ಯೆನ ಹೇಳಿ ಗೌಡ್ರೆ. ನನ್ನ ಸಂಖ್ಯೆ 95 91 09 46 34. ಒಳ್ಳೇದೆ. ಒಂದ್ ಪ್ರಶ್ನೆ ಕೇಳ್ತಾ ಇದ್ವಿ, ತೈವಾನ್ ರೆಡ್ ಲೇಡಿ ಅನ್ನೋದು ಯಾವ ಬೆಳೆಯ ತಳಿ ಅನ್ಕೊಂಡು ಹೇಳ್ಬೋದಾ? ಪಪ್ಪಾಯಿ ಇರ್ಬೇಕು. ಹೌದು, ಸರಿಯಾಗಿ ಹೇಳಿದ್ರಿ. ಪಪ್ಪಾಯ ಅಥವಾ ಪರಂಗಿ. ಪರಂಗಿ ಪರಂಗಿ. ಹೌದು, ಆ ಹಣ್ಣು ನೋಡಿದಿರಾ, ಆ ತಳಿಯ ಹಣ್ಣನ್ನ? ರೆಡ್ ಲೇಡಿ ಅಂತ ಅದು ರೆಡ್ ಗಿತ್ತು ಸ್ವಲ್ಪ. ಎರಡು ತರ ಇರ್ತದೆ, ಅರಿಶಿನ ಕಲರ್ ಇರ್ತದೆ ಒಂದು, ಒಂದು ಕೆಂಪು ಇರ್ತದೆ ಒಳಗಡೆ. ಹಾಗೆ ಹಾಗೆ. ಅಲ್ಲ, ಇದು ಈ ತಳಿ ಹಣ್ಣು ಪೂರ್ಣ ಕೆಂಪ್ಗೆ, ಕೆಲವೊಂದು ಗಿಡಗಳಲ್ಲಿ ಸ್ವಲ್ಪ ದುಂಡು ಬರುತ್ತೆ ಹಣ್ಣು, ಕೆಲವೊಂದು ಗಿಡಗಳಲ್ಲಿ ಉದ್ದಕ್ಕೆ ಬರುತ್ತೆ. ಫಾರಂ ಫಾರಂ ಮಣ್ಣು ಅಂತ ಬೆಳೀತಾರೆ ನೋಡಿ. ಹೌದು, ಸಮೃದ್ಧಿಯಾದ ಕೆಂಪು ಮಣ್ಣು ಮತ್ತೆ ಅಷ್ಟೇ ರುಚಿ. ನಮ್ಮ ಹಿತ್ತಲು ಗಿಡ ಇದೆ ಸರ್. ನೋಡಿ, ಅದೇ ತೈವಾನ್ ರೆಡ್ ಲೇಡಿ ಅನ್ನೋದು ಪರಂಗಿ ಅಥವಾ ಪಪ್ಪಾಯ ಹಣ್ಣಿನ ತಳಿ ಅಲ್ವಾ? ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಕೊಡಗಿನಲ್ಲೂ ಪರಂಗಿ ಅಥವಾ ಪಪ್ಪಾಯ ಗಿಡಗಳನ್ನ ಎಷ್ಟೋ ಜನ ಮನೆ ಬಳಕೆಗೆ ಮತ್ತೆ ಅಲ್ಪ ಸ್ವಲ್ಪ ಮಾರಾಟಕ್ಕೂ ಬೆಳ್ಕೊಳ್ಳೋದಿದೆ ಮುಂದಿನ ಕಾಲ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ನಮಸ್ಕಾರ, ತಮ್ಮ ಹೆಸರು? ನಿಮ್ದು ಸರಿಯಾಗಿ ಕೇಳ್ತಾ ಇಲ್ಲ, ವ್ಯತ್ಯಾಸ ಆಯ್ತು. ಮಾತಾಡುವಾಗ ಶ್ರೋತೃಗಳೇ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ನಿಮ್ಮ ಮೊಬೈಲು ಮತ್ತೆ ರೇಡಿಯೋ ಹತ್ತಿರ ಇದ್ರೆ ಪ್ರತಿಧ್ವನಿಸುತ್ತೆ, ಸರಿಯಾಗಿ ಮಾತಾಡಕ್ ಆಗುದಿಲ್ಲ. ರೇಡಿಯೋದಿಂದ ಸ್ವಲ್ಪ ದೂರ ಇರ್ರಿ, ಅಥವಾ ರೇಡಿಯೋ ಸದ್ದು ಕಡಿಮೆ ಮಾಡಿಕೊಂಡ್ರೆ ನಾವು ನೀವು ಚೆನ್ನಾಗಿ ಮಾತಾಡಬಹುದು. ಕೆಳಗರೆ ಹೊಸಬರಿಗೂ ಅವಕಾಶ ಇದೆ, ಹಳಬರು ಅಥವಾ ನಿರಂತರವಾಗಿ ಸಂಪರ್ಕ ಮಾಡೋರು ಸಹಕರಿಸ್ತಾರೆ ಅವರಿಗೂ ಗೊತ್ತಿದೆ, ಬೇರೆಯವರು ಸಂಪರ್ಕ ಮಾಡಲಿ, ನಾವೇ ಪದೇ ಪದೇ ಮಾತಾಡೋದು ಬೇಡ ಅಂತ ಅನ್ಕೊಂಡು ಅವರೇ ಭವನ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಸಹಕರಿಸಿದರೆ ತಾವು ಮಾತಾಡಬಹುದು. ಕೊಡಗಿನ ಕೃಷಿಕರು ಹಾಗೆ ಹೊರಗಿನ ಜಿಲ್ಲೆಗಳಲ್ಲಿರುವ ಅನುಭವಿ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 08-272-2200-006 ಈ ಸಂಖ್ಯೆ ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಲಭ್ಯ ಇದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಶ್ರೋತೃಗಳೇ, ನಿನ್ನೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಚೆನ್ನಾಗಿತ್ತು. ಕಾಫಿ ಬೆಳೆಗಾರರು ಮತ್ತಿತರರು ಆಗಮಿಸಿದ್ರು. ಡಾಕ್ಟರ್ ಬಸವರಾಜ್ ಗಿರಣ್ಣವರ್ ಅವರು ಈ ಸಂದರ್ಭದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ, ಬೆಳೆ ಉತ್ಪಾದನೆಗೆ ಇವತ್ತು 16 ತಾಂತ್ರಿಕತೆಗಳು ರೂಪುಗೊಳ್ತದವೆ. ಒಂದು ಎಕರೆಯ ಬೆಳೆ ವಿಸ್ತೀರ್ಣಕ್ಕೆ, ಅಂದರೆ ಈ ಭತ್ತ ಅಡಿಕೆ ಇನ್ನು ಬೇರೆ ಬೇರೆ ಬೆಳೆಗಳು ಕಬ್ಬು ಇದೆಲ್ಲ ಇದೆಯಲ್ಲ, ಈ ಬೆಳೆಗಳಲ್ಲಿ ಕಾಣಿಸುವ ಕೀಟ ರೋಗಗಳ ಹತ್ತೊಟ್ಟಿಗೆ ಏನಾದರೂ ಸಿಂಪರಣೆ ಮಾಡಬೇಕಂತಂದ್ರೆ ಇವತ್ತು ಡ್ರೋನ್ಗಳು ಬಂದಿದ್ದಾವೆ, ನೀವೆಲ್ಲ ಕೇಳಿದಿರಿ. 7 ನಿಮಿಷದಲ್ಲಿ ಒಂದು ಎಕರೆ ಬೆಳೆಗೆ ಸಿಂಪರಣೆ ಮಾಡುವ ಸಾಮರ್ಥ್ಯ ಡ್ರೋನ್ಗಿದೆ. 7 ನಿಮಿಷ ನೋಡಿ, ಎಂಥ ವಿಶೇಷ ಅದು. ನಾವು ಸಿಂಪರಣೆಯನ್ನು ಮಾಡಲಿಕ್ಕೆ ಹೋದರೆ ಎಷ್ಟು ಸಮಯ ಹಿಡಿತತೆ, ಮತ್ತೆ ತ್ರಾಸು ಅಲ್ವಾ? ಇಲ್ಲಿ ಸಿಂಪರಣೆ ದ್ರಾವಣ ಕಡಿಮೆ ಮತ್ತು ಅಪಾಯ ಇಲ್ಲ, ಅನ್ಕೊಲ್ವೆ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ. ಹಾ, ತಮ್ಮ ಹೆಸರು? ಸರ್ ನಮಸ್ತೆ, ಕಪ್ಪನಪ್ಪನವರು. ಹಾ ಹಾ, ಕಪ್ಪನಪ್ಪನವರೇ, ಚೆನ್ನಾಗಿದ್ದೀರಾ ಸರ್? ಹಾ, ನಿಮ್ಮ ಕಡೆಗೆ ಮಳೆ ಬೆಳೆ ಹೇಗಿದೆ? ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಸರ್. ಹಾ ಹಾ ಹಾ ಹಾ, ಮಳೆ ಎಲ್ಲ ರಾತ್ರಿ ಸ್ವಲ್ಪ ಬಂದಿದೆ, ತುಂಬಾ ಜಾಸ್ತಿ ಇಲ್ಲ. ಏನ್ ಕೆಲಸ ಮಾಡ್ತಾ ಇದ್ರಿ? ಈಗ ಸದ್ಯಕ್ಕೆ ಸ್ವಲ್ಪ ಶುಂಠಿ ಕೆಲಸ ಇದೆ, ಹಾಗೆ ಜೋಳ ಬಿತ್ತನೆ ಮಾಡ್ತಾ ಇದ್ವಿ ಸರ್. ಶುಂಠಿ ಈ ವರ್ಷ ಎಷ್ಟು ಹಾಕಿದಿರಿ? ಒಂದು 20 ಚೀಲದಷ್ಟು ಮಾಡಿದ್ವಿ ಸರ್. ತಮ್ದು ಹುಲ್ಸೆ ಗ್ರಾಮ ಅಲ್ವಾ? ಹೌದು ಸರ್. ನಮ್ಮ ಶ್ರೋತೃಗಳಿಗೆ ಗೊತ್ತಾಗ್ಲಿ ಅನ್ಕೊಂಡು. ನೀವೆಲ್ಲ ಚೆನ್ನಾಗಿ ಬೇಸಾಯದಲ್ಲಿ ತೊಡಸ್ಕೊಂಡಿದ್ರಿ, ಆಮೇಲೆ ಕಪ್ಪು ಭತ್ತ ಬರ್ಮಾ ಭತ್ತವನ್ನ ಬೆಳೀತಾ ಇದ್ರಿ, ಅದನ್ನ ಆಸಕ್ತರಿಗೂ ಮಾರಾಟ ಮಾಡ್ತಾ ಇದ್ರಿ ಅಲ್ವಾ? ಹೌದು. ರೇಡಿಯೋ ಕೇಳುವ ಆಸಕ್ತಿ ಎಷ್ಟು ವರ್ಷಗಳಿದೆ ತಮಗೆ? ಇಲ್ಲ, ಮೊದ್ಲಿಂದಾನು ಇದೆ ಸರ್, ಆದ್ರೆ ಸಮಯದ ಕೊರತೆ ಮೊದಲನೇದಾಗಿ. ಸಮಯ ಇದ್ದಾಗ ಕೇಳುವಂತದ್ದು ಸರ್, ಕಂಟಿನ್ಯೂ ಕೇಳಲಿಕ್ಕೆ ಅಷ್ಟು ಸಮಯ ಸಿಗೋದಿಲ್ಲ ಸರ್. ಸಿಕ್ಕಾಗ ಸ್ವಲ್ಪ ಒಂದು ಕೇಳುವಂತದ್ದು. ಕೆಲವೊಬ್ರಂತೂ ಏನು ಜೇಬ್ನಲ್ಲೇ ಇಟ್ಕೊಂಡಿರ್ತಾರೆ ರೇಡಿಯೋಗಳನ್ನ, ಮೊಬೈಲ್ ಇಟ್ಕೊಂಡಂಗೆ. ಹೌದೌದು ಸರ್. ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಸಿಕ್ಕಾಗ ನೋಡಿ ಸರ್, ರೇಡಿಯೋ ಇಟ್ಕೊಂಡು ಬಂದಿದೀವಿ, ಅಷ್ಟು ಪ್ರೀತಿ ನಮಗೆ. ಖಂಡಿತ ಸರ್, ಖಂಡಿತ. ಅಷ್ಟು ಒಂಥರ ಹಚ್ಕೊಂಡು ಕಾರ್ಯಕ್ರಮಗಳನ್ನ ಆಲಿಸ್ತಾ ಇರ್ತಾರೆ. ಹೌದು ಸರ್, ಹೌದು. ತಂದೆಯವರು ಸಹ ರೇಡಿಯೋ ಕೇಳುವ ಹವ್ಯಾಸ ಆಸಕ್ತಿ ಇದೆಯಲ್ವಾ? ಹೌದು ಸರ್, ಇದೆ ಸರ್, ಇದೆ. ಹೌದು ಹೌದು, ಒಳ್ಳೇದೇ. ಅದೇ ಸರ್, ಈ ಸಾರಿನ ಬರ್ಮ ಭತ್ತ ಬೆಳೀತಾ ಇದೀರಿ ಅಲ್ವಾ? ಹೌದು ಸರ್, ಈ ಸಲ ಇನ್ನು ಬಿತ್ತನೆ ಆಗ್ಲಿಲ್ಲ ಸರ್. ಮಾಡ್ಬೇಕು ಅನ್ನೋ ಐಡಿಯಾ ಇದೆ. ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ನೀವು ಬಿತ್ತನೆ ಅಥವಾ ನಾಟಿ ಮಾಡ್ತೀರಿ? ಸರ್, ಬಿತ್ತನೆ ಬಂದು ಜೂನ್ 15-18 ಮಾಡ್ತೀವಿ ಸರ್. ಅದು ತಡ ಆದ್ರೆ ಅದ್ರ ಇಳುವರಿ ಕಡಿಮೆ ಆಗುತ್ತೆ. ಶುಂಠಿನ ಹಾಕೋದಾದ್ರೆ? ಶುಂಠಿನ ಕಾಮನ್ ಆಗಿ ಬಂದು ಮಾರ್ಚ್ ಅಲ್ಲಿ ಮಾಡ್ತೀವಿ ಸರ್. ಮಾರ್ಚ್ ಫಸ್ಟ್ ವೀಕ್ ಇಂದ ಮಾರ್ಚ್ ಎಂಡ್ ವರ್ಗುನು ಅವಕಾಶ ತುಂಬಾ ಚೆನ್ನಾಗಿ ಬರ್ಬೇಕಂತ ಅಂದ್ರೆ, ಮತ್ತೆ ಅದಕ್ಕೆ ಮುಂಚೆ ಮಾಡಿದ್ರು ಪ್ರಯೋಜನಕ್ಕೆ ಅಷ್ಟೊಂದು ಏನು ಸೂಕ್ತವಾದ ಸಮಯ ಅಲ್ಲ. ಫೆಬ್ರವರಿಗೆ ಮಾಡುವಂತದ್ದು ಅಥವಾ ಏಪ್ರಿಲ್ ನಂತರ ಮಾಡುವಂತದ್ದು ಅಷ್ಟೊಂದು ಸೂಕ್ತವಾದ ಸಮಯ ಅಲ್ಲ. ಮಾರ್ಚ್ ತುಂಬಾ ಒಳ್ಳೆ ಸಮಯ ಸರ್. ಮಾರ್ಚ್ ಮೊದಲ ವಾರ, ಎರಡನೇ ವಾರ, ಮೂರನೇ ವಾರ, ಒಟ್ಟು ಮಾರ್ಚ್ ತಿಂಗಳಲ್ಲಿ ಹಾಕೊಂಡ್ರೆ ಒಳ್ಳೆ. ಮಾರ್ಚ್ ತಿಂಗಳಲ್ಲಿ ಮಾಡಬಹುದು ಸರ್, ಸೂಕ್ತವಾದ ಸಮಯ. ನೋಡಿ, ಅದೇ ಅನುಭವಗಳು. ಕೆಲವೊಂದ್ ಕಡೆಗೆ ಜನವರಿ ಫೆಬ್ರವರಿಗೆ ಶುರು ಮಾಡ್ಬಿಡ್ತಾರಲ್ವಾ? ಮಾಡ್ತಾರೆ ಸರ್, ಬಟ್ ವಾತಾವರಣದ ಮೇಲೂ ಕೂಡ ಅವು ಹೋಗುತ್ತೆ. ಬಟ್ ನಮ್ಮ ವಾತಾವರಣಕ್ಕೆ ನಾವು ಮಾರ್ಚ್ ಗೆ ಹಾಕೋದು ಸೂಕ್ತ ಸರ್. ನೋಡಿ, ಫೆಬ್ರವರಿಗೆ ಮಾಡ್ತು ಅಂತ ಹೇಳಿದ್ರೆ ಮೊಳಕೆ ಬರದೇ ತಡ ಆಗ್ಬಿಡುತ್ತದೆ, ಮತ್ತೆ ಅದಕ್ಕೆ ಹೆಚ್ಚುವರಿ ಕೆಲಸ ತೆಗೆದುಕೊಳ್ಳುತ್ತೆ. ನೋಡಿ, ಹಂಗಾಗ್ಬಿಟ್ಟು ನಾವೇನನ್ನ ಮಾಡ್ತೀವಿ ಅಂದ್ರೆ ಮಾರ್ಚ್ ತಿಂಗಳಿಗೆನೆ ಅದನ್ನ ಒಂದು ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸ್ತೀವಿ. ಒಳ್ಳೇದು, ಒಳ್ಳೇದು, ಖುಷಿ ಆಯ್ತು ಈ ತರದ ಅನುಭವಗಳು. ಒಂದೊಂದು ತಿಂಗಳು ಒಂದೊಂದು ವಾರನು ಎಷ್ಟೋ ಜನಗಳಿಗೆ ಪ್ರಮುಖ ಆಗಿರುತ್ತೆ. ಮತ್ತೆ ತಾಪತ್ರಯಗಳು, ಸಮಸ್ಯೆಗಳಾದಾಗ ಹೀಗಾಗ್ಬಿಡ್ತಲ್ಲ ಅಂತ ಅನ್ಕೊಂಡು ಒಂಥರ ಮನಸ್ಸಿಗೆ ನೋವು ಮಾಡ್ಕೊಂತಾರೆ. ಈ ಸಾರಿ ಒಂದ್ 20 ಚೀಲ ಹಾಕಿದಿರಿ ಶುಂಠಿನ? ಶುಂಠಿ 20 ಚೀಲ ಮಾಡಿದ್ದೀವಿ. 20 ಚೀಲಕ್ಕೆ ನಿಮಗೆ ಇಳುವರಿ ಎಷ್ಟು ಸಿಗ್ಬಹುದು? ಒಂದೊಂದ್ ಚೀಲದ ಲೆಕ್ಕ ಹೇಳ್ತಿರಲ್ಲ ಸಾಮಾನ್ಯವಾಗಿ ಸರ್? ಸಾಮಾನ್ಯವಾಗಿ ಅವರೇಜ್ ಒಂದು ನಾವು 1 ಚೀಲಕ್ಕೆ 10-15 ಚೀಲದವರೆಗೂ ಇಳುವರಿ ತೆಗಿತೀವಿ ಸರ್, ಕಾಮನ್ ಆಗಿ. ತುಂಬಾ ತುಂಬಾ ಅದ್ಭುತವಾದ ಇಳುವರಿ ಬಂದ್ರೆ 20 ಚೀಲದವರೆಗೂ ಬಂದಿದೆ ಸರ್ ನಮ್ಮಲ್ಲಿ. 1 ಚೀಲಕ್ಕೆ 20 ಚೀಲದವರೆಗೂ ಬಂದಿದೆ. ಸರಾಸರಿ 15 ಚೀಲ ಇಟ್ಕೋಬಹುದು. ಇಟ್ಕೋಬಹುದು ಸರ್. ಹೌದೌದು. ನೋಡಿ, ಈ ಭೂಮಿಗೆ ಎಷ್ಟು ಸಾಮರ್ಥ್ಯ ಇದೆ? ಕೇವಲ ಒಂದ್ 8 ತಿಂಗಳು ಅಲ್ವಾ? ಹೌದು ಸರ್. 8 ತಿಂಗಳಲ್ಲಿ 1 ಕೆಜಿ ಇದ್ದಿದ್ದು 15 ಕೆಜಿ ಆಗ್ತದೆ. 7-8 ಕೆಜಿ 8 ತಿಂಗಳೊಳಗೆ ನಾವು ಅದನ್ನ ಇಳ್ಲಿಕ್ಕೆ ಅಲ್ವಾ ಮಾಡಬಹುದು. ಹೌದು ಹೌದು. ಖುಷಿ ಆಯ್ತು. ನಿಮಗೆ ಒಂದು ಪ್ರಶ್ನೆ ಕಪ್ಪನಪ್ಪನವರು, ಹೇಳಿ ಸರ್. ನೀವು ಎಮ್ಮೆ ಹಸುಗಳನ್ನ ಸಾಕ್ತಾ ಇರ್ತೀರಿ ಅಲ್ವಾ? ಹೌದು ಸರ್. ಹಸುಗಳಿದಾವ, ಎಮ್ಮೆ ಇದಾವ ತಮ್ಮಲ್ಲಿ? ಹಸುಗಳು ಮಾತ್ರ ಸರ್. ಈ ಎಮ್ಮೆ ಹಸುಗಳ ಶರೀರದ ತಾಪಮಾನ ಎಷ್ಟಿರ್ತದೆ ಅಂತ ಹೇಳ್ಬೋದಾ? ಒಂದಂದಾಜಿ, ಏನ್ ನೀವೇನ್ ಮುಜುಗರ ಇಟ್ಕೋಬೇಡಿ. ಇಲ್ಲ ಸರ್, ಅದ್ರ ಬಗ್ಗೆ ತನಕ ಐಡಿಯಾ ಇಟ್ಕೊಂಡೆ, ಅದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ತಗೊಂಡೇ ಇಲ್ಲ. ಹಾಗಾಗಿ ಸ್ವಲ್ಪ ಅದು ಏನ್ ಗೊತ್ತ, ನಾವಾಗ್ಲಿ ನೀವಾಗ್ಲಿ ಬೇರೆಯವ್ರಾಗ್ಲಿ ನಾವ್ ಎಷ್ಟ್ ಕಲಿತೀವೋ ಇನ್ನೂ ಕಲಿಯೋದು ಎಷ್ಟೊಂದಿದೆ ಅಂತ ಅನ್ಸುತ್ತಲ್ವಾ? ಹೌದು ಸರ್, ಖಂಡಿತ ಖಂಡಿತ ಸರ್. ಅದೊಂದ ಕುತೂಹಲ ಇವೆಲ್ಲ, ಎಷ್ಟ್ ತಿಳ್ಕೊಂಡ್ರು ಸಾಲದಲ್ಲಪ್ಪ ಅಂತ. ಅದಕ್ಕೆ ಕೃಷಿಯಲ್ಲಿ ಜನ ಹೇಳ್ತಾರೆ ಆರಂಭ ಅಂತ ಹೇಳೋದು, ಯಾವೋ ಏನೂ ಮಾಡಿಲ್ಲ ಈಗ ಆರಂಭ ಶುರು ಮಾಡಿದೀವಿ ಅಂತ ಆರಂಭ. ಹೌದು. ನೋಡೋಣ, ಮುಂದಿನ ಕರೆ ಮಾಡ್ತಾರಲ್ಲ, ಉತ್ತರ ಸಿಗುತ್ತೆ, ಕೇಳ್ತಾರ್ರಿ. ನಮಸ್ಕಾರ. ಕೇಳಿದ್ರೆ ಹುಲ್ಸೆ ಗ್ರಾಮ ಕುಶಾಲನಗರ ತಾಲೂಕಿಗೆ ಒಳಪಡುತ್ತೆ. ಕಪ್ಪನಪ್ಪನವರು ಒಳ್ಳೆ ರೈತರು, ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಹಲೋ, ಪಾಲಂಗಲದಿಂದ ಕಾವ್ಯ ಅಂತ. ಕಾವ್ಯ ಅವರು, ಪಾಲಂಗಲ ಯಾವ ತಾಲೂಕು ಬರುತ್ತೆ ಹೇಳಿಮ್ಮ? ವೀರೇಶಪೇಟೆ ತಾಲೂಕು. ಅದ ಅಂದ್ರೆ ಜನಗಳಿಗೆ ಗೊತ್ತಲ್ಲ, ನಮಗ್ ಗೊತ್ತಿದ್ರೆ ಹೆಂಗ ಗೊತ್ತಿದೆ ಅಂತ ಅನ್ಕೊಂಡು ನಾವು ನೀವು ಮಾತಾಡೋದಕ್ಕಿಂತ ಬೇರೆಯವ್ರಿಗೂ ಗೊತ್ತಾಗತ್ತೆ ಯಾವ ಏನೋ ಹಳ್ಳಿಗಳು ಯಾವ ತಾಲೂಕಿಗೆ ಬರುತ್ತೆ ಎಲ್ಲಿದೆ ಅಂತ. ಪಾಲಂಗಲದಿಂದ ಕಾವ್ಯ ಕಮಲಾಕ್ಷಿ ಅಂತ. ಕಾವ್ಯ ಕಮಲಾಕ್ಷಿ, ನಿಮ್ದು ಒಂದೇ ಹೆಸರಿನಲ್ಲಿ ಎರಡು ಪದಗಳಿದಾವಲ್ವಾ? ಹೌದು ಸರ್, ಕಮಲಾಕ್ಷಿ ಹೆಸರು ಸರ್, ಮತ್ತೆ ಕರಿಯುವ ಹೆಸರು ಕಾವ್ಯ ಅಂತ. ಓ, ಹಾಗೆ ಹಾಗೆ. ತಮ್ದು ಕೃಷಿ? ಹೌದು ಸರ್, ಜಮೀನು ತೋಟ ರೆಕಾರ್ಡ್ ಮಾಡಿದೀರಾ ನಮ್ದು ಕಾವ್ಯ ಅಂತ. ಅಲ್ಲ, ಹೇಳಿ ಹೇಳಿ. ಎಷ್ಟು ಸಾರಿ ರೈತರು ಮಾತಾಡಿದ್ರು ಸಾಲ್ದೆ? ಎಷ್ಟು ಎಕರೆ ತೋಟ ಇದೆ, ಜಮೀನು ಇದೆ? 4 ಎಕರೆ ತೋಟ ಇದೆ ಸರ್. 1 ಎಕರೆ ಭೂಮಿ ಇದೆ. ಅಂದ್ರೆ ಗದ್ದೆ ಮಾಡ್ತೀರಾ? ಇಲ್ಲ ಸರ್, ಇಲ್ಲ. ಅದು ಹಾನಿ ಬರ್ತದೆ ಅಂತೆಲ್ಲ ಕಾಫಿ ಗಿಡ ಎಲ್ಲ ನೆಟ್ಟು ಬಿಟ್ಟಿದ್ದೀವಿ. ದನ ಕರುಗಳು ಇಟ್ಕೊಂಡಿದ್ರ ಒಂದು 3 ದಿವಸ? ನಿಮ್ಗೆ ಹಾಲಿಗೆ ಅನುಕೂಲ ಆಗುತ್ತಲ್ವಾ? ಹಾಲು ಅದೇ ನಾಟಿ ಹಸು ಒಂದಿದೆ. ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತೀರಿ? ಕೇಳ್ತಾ ಇದೀವಿ ಸಿ, ತಂದೆ ಮನೆಯಲ್ಲಿ ಇರುವಾಗೆಲ್ಲ ಕೇಳ್ತಾ ಇದೀವಿ. ಅಲ್ಲ, ಸುಮಾರು ಒಂದು 15-20 ವರ್ಷಗಳಿಂದ ಕೇಳ್ತಾ ಇದೀರಾ? 20-25 ವರ್ಷ ಹಿಂದೆ ಕೇಳ್ತಾ ಇದೀವಿ. ಇಲ್ಲಿ ಬಂದ್ರು ಗಂಡನ ಮನೆ ಕೇಳ್ತಾ ಇದೀವಿ. ನಿಮ್ದು ತವ್ರ ಮನೆ ಯಾವ್ದು? ನಮ್ ತಾಯಿ ತವ್ರ ಮನೆ ಮೈತಾಡಿ ಚೀರುದತ್ತ. ಫೈನ್. ನಿಮ್ಮ ಸಂಖ್ಯೆ ಹೇಳ್ಬೋದಾ? 9-4-8-33-0-8-0-7-5. ಕಾವ್ಯ ಅವರೇ, ಈಗ ಪ್ರಶ್ನೆ ಕೇಳ್ತಾ ಇದ್ವಿ ಕಪ್ಪನಪ್ಪನವ್ರಿಗೆ, ಅದೇ ಎಮ್ಮೆ ಹಸುಗಳ ಶರೀರದ ತಾಪಮಾನ ಎಷ್ಟಿರ್ತದೆ ಅಂತ? ಉಷ್ಣ ಎಷ್ಟು? 50 ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿ ಫ್ಯಾರನ್ಹೀಟ್ ಏನು? 50 ಸೆಂಟಿಗ್ರೇಡ್ ಬಹಳ ದೊಡ್ಡದಾಗ್ಬಿಡ್ತು. 45 ಡಿಗ್ರಿ ಸೆಂಟಿಗ್ರೇಡ್ ಆಯ್ತಂತಂದ್ರೆ ಅಯ್ಯೋ ಇಷ್ಟು ಉಷ್ಣ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತೀವಿ. 99 ಡಿಗ್ರಿ ಫ್ಯಾರನ್ಹೀಟ್ ಫ್ಯಾರನ್ಹೀಟ್ ಸೆಂಟಿಗ್ರೇಡ್ ಅಲ್ಲ, ಸೆಂಟಿಗ್ರೇಡ್ ಇದಕ್ಕಿಂತ ಕಮ್ಮಿ, ಫ್ಯಾರನ್ಹೀಟ್ ಸೆಂಟಿಗ್ರೇಡ್ಗಿಂತ ಹೆಚ್ಚಿರುತ್ತೆ. ಈಗ ಮೈಲು ಕಿಲೋಮೀಟರ್ ಅಂತ ಹೇಳ್ತೀವಲ್ಲ ಆ ತರ, ಕಿಲೋಮೀಟರ್ಗಿಂತ ಮೈಲು ದೊಡ್ಡದು, ಸೆಂಟಿಗ್ರೇಡ್ಗಿಂತ ಫ್ಯಾರನ್ಹೀಟ್ ದೊಡ್ಡದು. ಹೌದು ಹೌದು, ಹಾಗೆ 99 ನೆನಪಿನಲ್ಲಿ ಇಟ್ಕೊಳ್ಬಹುದು. 99 ಧನ್ಯವಾದ ಅಮ್ಮ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಜಾನುವಾರುಗಳು ನಮ್ಮ ಕೃಷಿಯ ಅವಿಭಾಜ್ಯ ಭಾಗ, ಕೃಷಿಯಲ್ಲಿ ಎಷ್ಟೊಂದು ಸಹಾಯಕ್ಕೆ ಬರ್ತವಲ್ಲ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ ಯಾರು ತಾವು? ಹೇಳಿ ಯಾರು ತಾವು? ಮಾತಾಡಿ. ಕೇಳ್ತಾ ಇಲ್ಲ ನಿಮ್ಮ ಧ್ವನಿ. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ, ಕರೆಗಳನ್ನು ಮಾಡ್ತಾ ಇದೆ. ನಮಸ್ಕಾರ, ಹೇಳಿ ಹೇಳಿ. ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಳ್ಳಿ ಶ್ರೋತೃಗಳೇ, ತಾವು ಮಾತಾಡುವಾಗ, ಇಲ್ಲಾಂದ್ರೆ ಸರಿಯಾಗಿ ಸ್ಪಷ್ಟವಾಗಿ ನಾವು ನೀವು ಸಂವಾದ ಮಾಡೋಕ್ಕಾಗೋದಿಲ್ಲ. 0-8-2-7-2-2-0-0-0-6 ಈ ಸಂಖ್ಯೆ ಇವತ್ತಿನ ಕೃಷಿ ಸಿರಿ ನೇರ ಪ್ರಸಾರಕ್ಕೆ ಲಭ್ಯ ಇದೆ. ಕೊಡಗಿನ ಕೃಷಿಕರು ಹಾಗೆ ಹೊರಗಿನ ಜಿಲ್ಲೆಗಳ ಅನುಭವಿ ರೈತರು ಸಹ ಮಾತಾಡ್ಬೋದು. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರೋದ್ರಿಂದ ನೀವು ನಿಮ್ಮ ರೇಡಿಯೋವನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ, ವಾಲ್ಯೂಮ್ ಕಡಿಮೆ ಮಾಡಿಕೊಳ್ಳಿ. ಕೇಳಿದ್ರೆ, ನಿನ್ನೆ ಅಮ್ಮತ್ಯ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ವಲ್ಲ, ನೋಡಿ ಇಲ್ಲಿ ಕೃಷಿಯಲ್ಲಿ ಸುಧಾರಣೆಗಳು ಆದಷ್ಟು ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಕೊಂಡು ಎಷ್ಟೋ ಜನ ಮಾತಾಡ್ತಿದ್ದಾರೆ, ತಮಗೂ ಗೊತ್ತಿದೆ. ಕರೆ ಬರ್ತಾ ಇದೆ, ಆದರೂ ಒಂದು ನಿಮಿಷ ಇದನ್ನು ಮಾತಾಡಿ ವಿಚಾರ ತಿಳಿಸಿ ತಗೊಳ್ತೀವಿ. ಸೂಕ್ಷ್ಮಜೀವಿಗಳ ಸಂಖ್ಯೆನೂ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಮಾತಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ಬಳಕೆ ಕುರಿತು ಮಹತ್ವ ನೀಡಲಾಗ್ತಾ ಇದೆ, ಇದರಿಂದ ಅನುಕೂಲಗಳನ್ನು ಕಾಣಲಾಗ್ತಾ ಇದೆ ಅಂತ ಅಂದ್ಕೊಂಡು ಡಾಕ್ಟರ್ ಬಸವರಾಜ್ ಕಿರಣ್ ಅವರು ಪ್ರಸ್ತಾಪ ಮಾಡಿದರು. ಮುಂದಿನ ಕರೆ, ಹೇಳಿ, ಮಾತಾಡಿ, ಯಾರು ತಾವು? ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಇಲ್ಲ, ಅವರ ಧ್ವನಿ ಏನೋ ಕಾಗದ ಹಿಡ್ಕೊಂಡು ಸದ್ದು ಮಾಡೋದು ಏನೋ ಕೇಳ್ತು, ಆದರೆ ಸ್ಪಷ್ಟವಾಗಿರಲಿಲ್ಲ. ಮಾತಾಡಿ, ಹೇಳಿ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ, ಆದರೂ ಪ್ರಯತ್ನ ಮಾಡಿ ಶ್ರೋತೃಗಳೇ. 0-8-2-7-2-2-0-0-0-0-6 ಇವತ್ತಿನ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ. ನಮಸ್ಕಾರ, ಹೇಳಿ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ. ಕೇಳಿದ್ರೆ, ನಾಳಿನ ಕಾರ್ಯಕ್ರಮದಲ್ಲಿ ಚೆನ್ನಾಗಿದೆ ವಿಚಾರಗಳು. ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸೋಮರಪೇಟೆ ತಾಲೂಕು ಕಿರುದಾಲಯ ಚಟ್ಟೀರ ಬಿ ತಮ್ಮಯ್ಯ ಡಾಲಿ ಅವರೊಡನೆ ಮಾತುಕತೆ ಇದೆ. ಹತ್ತತ್ರ ಒಂದು 24 ಪೆಟ್ಟಿಗೆಗಳಿದ್ದಾವೆ, ತುಪ್ಪ ಚೆನ್ನಾಗಿ ಸಿಗ್ತಾ ಇದೆ. 2018 ಆದ ಅನಾಹುತ ಸಂದರ್ಭದಲ್ಲಿ ಜೇನು ಸಾಕಾಣಿಕೆಗೆ ಕೈ ಹಾಕಿದರು. ಈಗ ಮನೆ ಸುತ್ತಮುತ್ತ ಸಾಕಷ್ಟು ಪೆಟ್ಟಿಗೆಗಳಿದ್ದಾವೆ, ಹಾಗೆ ತುಪ್ಪನ್ನು ಪಡ್ಕೊಳ್ತಿದ್ದಾರೆ, ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ಮಾತಾಡಿ, ಹೇಳಿ. ವ್ಯತ್ಯಾಸ ಆಗ್ತಾ ಇದೆ. ಹಾಗೆ ನಾಳೆ ಬುಧವಾರ, ಈಗ ಹೇಳಿದ್ದು ಜೇನು ಸಾಕಾಣಿಕೆದು, ಗುರುವಾರ ನಾಳೆ ಬುಧವಾರ ತಾಳೆ ಬೆಳೆಯ ಸಾಗುವಳಿಯಲ್ಲಿನ ಅನುಭವಗಳನ್ನು ತಿಳಿಸಿದ್ದಾರೆ ಕುಶಾಲನಗರ ತಾಲೂಕು ಕೆದಕಲ್ ಹಾಲ್ ಏರಿಯಾ ಬಿ ಎ ಬಾಲಕೃಷ್ಣ ರೈ. ಯಾರೇ ಕೈ ಬಿಟ್ಟರು ಇವರು ತಾಳೆಯನ್ನು ಕೈ ಬಿಟ್ಟಿಲ್ಲ, ಅದರಿಂದ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ. ಚೆನ್ನಾಗಿದೆ, ಅನುಭವಗಳು ಉತ್ತಮವಾಗಿದ್ದಾವೆ. ಅವರ ಸ್ಥಳಕ್ಕೆ ಹೋಗಿ ಧ್ವನಿ ಮುದ್ರಣ ಮಾಡ್ಕೊಂಡು ಬಂದಿದ್ವಿ ಶ್ರೋತೃಗಳೇ. ಹಾಗೆ ಜೇನು ಸಾಕಾಣಿಕೆಯ ವಿಚಾರ ಹೇಳಿದ್ವಲ್ಲ, ಅವರ ಮನೆಗೆ ಹೋಗಿ ನೋಡಿಕೊಂಡು ವಿಷಯಗಳನ್ನು ನಿಮಗಾಗಿ ಹೆಕ್ಕಿಕೊಂಡು ತೆಗೆದುಕೊಂಡು ಬಂದಿದ್ವಿ. ಗುರುವಾರ 4-4.5 ತನಕ ಹಿರಿಯ ಜೀವಗಳ ಭಾವ ಇದೆಯಲ್ಲ, 83 ವರ್ಷ ವಯಸ್ಸಿನ ಮಾಜಿ ಯೋಧರು ಕೃಷಿಕರು ಆಗಿರುವ ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಕಾವಾಡಿಯ ಕಾವಾಡಿ ಚಂಡ ಯು ಗಣಪತಿ ಅವರು ಮಾತನಾಡ್ತಿದ್ದಾರೆ. ಭಾಳ ಚೆನ್ನಾಗಿ ಮಾತಾಡಿದರೆ, ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿದ್ದಾರೆ, ಈಗಲೂ ಲವಲವಿಕೆಯಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ ಗಣಪತಿ ಅವರು. ನಮಸ್ಕಾರ, ಹೇಳಿ, ಯಾರು ತಾವು? ಮಾತಾಡಿ, ಕೇಳ್ತಾ ಇದೆಯಾ? ಹೇಳಿ, ಮಾತಾಡಿ. ಇಲ್ಲ, ಕೇಳ್ತಾ ಇಲ್ಲ ಶತ್ರುಗಳೇ. ಇನ್ನು ಒಬ್ಬರನ್ನ ಮಾತಾಡಿಸ್ಬೋದು ಅಂತ ಅನಿಸುತ್ತೆ, ಯಾರು ಕೊನೆಯವರು ನೋಡೋಣ. ವ್ಯತ್ಯಾಸ ಆಯ್ತು ಅಂದರೆ ನಾವು ಮುಕ್ತಾಯ ಮಾಡ್ತೀವಿ. ನಮಸ್ಕಾರ, ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋ ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋ ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋದಿಂದ ದೂರ ಇರಿ. ಯಾರು ತಾವು? ಕೇಳ್ತಾ ಇದೆಯಾ? ನಮ್ಮ ಶ್ರೋತೃಗಳಿಗೆ ಗೊತ್ತು, ಆದರೂ ಅದೇನು ಹುರುಪು, ಅದೇನು ಆಸಕ್ತಿಯು ನಮಗೂ ಅರ್ಥ ಆಗೋದಿಲ್ಲ. ರೇಡಿಯೋದಿಂದ ದೂರ ಇದ್ರೆ ಒಳ್ಳೇದಂತ ಅನ್ಕೊಂಡು ಗೊತ್ತಿದೆ. ನಮಸ್ಕಾರ, ಯಾರು ತಾವು? ಇಲ್ಲ, ಸಮಯ ಆಗ್ತಾ ಬಂತು ಶತ್ರುಗಳೇ. ನಾವು ಈಗ ಕರೆಯನ್ನು ತೆಗೆದುಕೊಂಡ್ರೆ ಮಾತಾಡೋಕ್ಕೂ ಕಷ್ಟವಾಗ್ತದೆ, ಹಾಗಾಗಿ ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೆ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೀವಿ. ಶುಭವಾಗಲಿ, ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ ಕೇಳಿದಿರಿ. ನಡೆಸಿಕೊಟ್ಟವರು ಡಾ ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ತಾಳೆ ಬೆಳೆಯ ಸಾಗುವಳಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಕುಶಾಲನಗರ ಕೆದಕಲ್ ಹಾಲೇರಿಯಾ ಬಿಎ ಬಾಲಕೃಷ್ಣ ರೈ ಅವರು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632 9987

ಎರಡರಿಂದ ಆರು ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ ವಿರಾಜ್ಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ ಅಪೋಸಿಟ್ ಸೆರೆನಿಟಿ ಹಾಲ್, ವಿಜಯನಗರ, ವಿರಾಜ್ಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂರು ವರ್ಷದ ಡಿಪ್ಲೊಮೋ ಕೋರ್ಸ್ ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಪಾಸ್ ಆದವರು ಮೂರು ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು ಎರಡನೇ ವರ್ಷದ ಡಿಪ್ಲೊಮೋಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900095555. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ಅಪಸ್ಮಾರ ಶಸ್ತ್ರಚಿಕಿತ್ಸೆ ಹಾಗೂ ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳು ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-24-88. ಮರಗೂಡು ಗ್ರಾಮದ ಕಾನಡಕ ಕುಟುಂಬಸ್ಥರ ಇನ್ ಮನೆಯಲ್ಲಿ ನಾಳೆ ಬುಧವಾರ ಬೆಳಿಗ್ಗೆ 8 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿ ಹರಿಸೇವೆ, ಹಂಗೆ ಜೂನ್ 2 ಗುರುವಾರ ಬೆಳಿಗ್ಗೆ 8 ಗಂಟೆಯಿಂದ ಶ್ರೀರಾಮನ ತೆರೆ ನಡೆದಿದೆ. ಕೊಟ್ಟಗೂಡೆಗ ಊರವು ನೆಂಟರಿಷ್ಟರು ಎಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸುವ ಕುತ್ತ ಕಾನಡಕ ಕುಟುಂಬಸ್ಥರು ಕೇಳಿಕೊಂಡಳು. ಕೇಳುಗರೆ, 7:50 ಅರೆಭಾಷೆ ಐಸಿರಿಯಲ್ಲಿ ಇದೇ 29/29 ಮಡಿಕೇರಿಯಲ್ಲಿ ನಡೆದ ಕೊಡಗುಗೌಡ ಮಹಿಳಾ ಒಕ್ಕೂಟದ ಬೆಳ್ಳಿ ಹಬ್ಬ ಸಮಾರಂಭದ ಅವಲೋಕನವನ್ನು ಕೇಳಲಿದ್ದೀರಿ. ಆಮೆ ಮನೆ ದಮಯಂತಿ ಅವರಿಂದ, ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಬಲ್ಲಮಾವಟಿ ಕರಳಾನ ಮೂವೆರ ಎಂ ಸನ್ನಿ ಚಂಗಪ್ಪ ಅಂಗ ಇಂದು ಮರಣಪಟ್ಟಿತು. ಮೂವೆರ ವಿನು ವಿಜು ಅಂಗಡ ಪಪ್ಪ ಸನ್ನಿ ಚಂಗಪ್ಪ ಅಂಗಡ ಬಯತು ಎಂಬ ದಂಡು ಆಕಿರಿ ಕಾರ್ಯ ನಾಳೆ ಮಚ್ಚಣ ಒಕ್ಕ ತೂಟುಂಗಳತ್ತು ನಡಪಾಂದು ಒಕ್ಕ ಕರ ಅರಿಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿ ನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಆಜಾದಿ ಕಾ ಅಮೃತ ಮಹೋತ್ಸವತ್ರ ಮಾರಿಪತ್ ಭಾರತ ಸರ್ಕಾರತ್ರ ಬೋರೆ ಬೋರೆ ಯೋಜನೆ ರಮೀದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈಂಗ ಜಿಲ್ಲಾ ರಾಜ್ಯ ಪಿಂಜ ರಾಷ್ಟ್ರಮಟ್ಟದ ಹಿಮಾಚಲ ಪ್ರದೇಶತ್ರ ಶಿಮ್ಲಾ ನಗರತುಂಜ ಫಲಾನುಭವಿಯಡ ಕೂಡ ವಿಡಿಯೋ ಸಂವಾದತ್ನ ಇಂದು ನಡೆತುಚಿ. ಮಡಿಕೇರಿರ ಜಿಲ್ಲಾ ಪಂಚಾಯತ್ ಸಭಾಬಾಡೆಲ್ ವರ್ಚುವಲ್ ರ ಮೂಲಕ ಫಲಾನುಭವಿಯಡ ಕೂಡ ಏರ್ಪಾಡು ಮಾಡಿತಿಂಜ ನೇರೆ ತಕ್ಕು ಬಾಕು ಕಾರ್ಯಕ್ರಮದ ತಕ್ಕಂದ ಪ್ರಧಾನಮಂತ್ರಿ ರೈಂಗ ಬಡವಂಗಡ ನಲ್ಲಾಮೆ ಕಾಯ್ತು 10 ಫಲತರತ್ರ ಯೋಜನೆನ ಭಾರತ ಸರ್ಕಾರತುಂಜ ಜಾರಿಕೆ ಮಾಡಿತು. ಈ ಯೋಜನೆ ರಡಿಲು ಪಣತ್ನ ನೇರೆ ಫಲಾನುಭವಿಯಡ ಬ್ಯಾಂಕ್ ಖಾತೆ ಕಿಡುವಾಂಡ ಮೂಲಕ ಸರ್ಕಾರತ್ರ ಅನುದಾನ ಅಲ್ಲಿ ಇಲ್ಲಿ ಪೋಕತ್ತನಕ್ಕೆ ತಡ್ತಿತ್ತು. ಎಟ್ಟು ಕಾಲತ್ರ ಆಡಳಿತದ ಪ್ರಧಾನ ಸೇವಕನಾಯ್ತು ಕಾರ್ಯನೀಸಿಯಣಚಿ. ರಾಷ್ಟತ್ರ 130 crore ಜನರ ಸದಸ್ಯಂಗನಾಯ್ತುಳ್ಳು. ನಂಗ ಎಲ್ಲರೂ ಕೂಡಿಯಂಡು ಭಾರತತ್ನ ಇಡೀ ಲೋಕತ್ ರಾಜ್ಯ ಮಟ್ಟದ ಬಲ್ಯಮಟ್ಟದ ಎಡ್ತ ಪೋಪಕ್ಕೆ ಪ್ರಯತ್ನ ಪಡೊಂಡು ದೇಶತ್ರ 10 crore ಓರ ರೈತಂಗ ಕಿಸಾನ್ ಸಮ್ಮಾನ ಯೋಜನೆ ರಡಿಲು ಸಹಾಯ ಪಣತ್ನ ನೇರೆ ರೈತಂಗಡ ಬ್ಯಾಂಕ್ ಖಾತೆ ಇಟ್ಟಿತ್ತು. ಈ ವಿಡಿಯೋ ಸಂವಾದತ್ ದೇಶತ್ರ ಬೋರೆ ಬೋರೆ ಫಲಾನುಭವಿಯಡ ಕೂಡ ತಕ್ಕು ಬಾಕು ನಡ್ತುಚಿ. ಮಡಿಕೇರಿಯಲ್ಲಿ ನಡ್ತಿನ ಕಾರ್ಯಕ್ರಮತ್ತು ಶಾಸಕಗಳನ್ನ ಕೆ ಜಿ ಬೋಪಯ್ಯ ಕೂಡ ನನಗೆ ಮುಖ್ಯಪಟ್ಟಂಗ ಹಾಜರಿಂಜತ್. ಮಣ್ಣರ್ ಪುಳಿರ ಅಂಶ ಏರ ಆಗತನಕ್ಕೆ ಕಾಫಿ ಬಳಕಾರ ಮಣ್ಣರ ಆರೋಗ್ಯಕ್ಕೆ ಆದ್ಯತೆ ಕೊಡುಪ ಕೃಷಿ ಪದ್ಧತಿನ ಅಳವಡಿಸಿಟ್ಟೊಂಡು ಒಂದು ತಜ್ಞಂಗ ಅಣ್ಣುಚಿ. ಅಗ್ರಿಕಲ್ಚರ್ ಸ್ಪೈಸಸ್ ಫಾರ್ಮ್ ಆಫ್ ಕೊಡಗು ಸಂಸ್ಥೆ ರಾಧನೆಲ್ ಅಮ್ಮತ್ತಿ ಕೊಡವ ಸಮಾಜ ಸಭಾಬಾಡಲ್ ನಿನ್ನಂದು ಮಣ್ಣರ ಆರೋಗ್ಯತ್ರ ರಕ್ಷಣೆ ವಿಷಯತ್ರ ಮೀದ ಕಾರ್ಯಾಗಾರ ನಡೆದತ್. ಮಣ್ಣಲ್ ಪುಳಿರ ಅಂಶ ಏರ ಆಯಂಡುಳ್ಳಾಂಡ ಮೀದ ತಜ್ಞಂಗ ಬೇರೆ